ಉತ್ಕೃಷ್ಟ ಮಟ್ಟದ ಅಡಿಕೆಯನ್ನ ಈ ತೀರ್ಥಹಳ್ಳಿ ತಳಿಯಿಂದ ಮಾಡ್ತಾರೆ. ಆದ್ರೆ ಈಗ ಹಸ ಮಾಡೋರ ಸಂಖ್ಯೆನ ತೀರಾ ಕಡಿಮೆ ಆಗಿಬಿಟ್ಟಿದೆ. ತಾವು ನೋಡಿರ್ಬೋದು ಧಾರಣೆಯಲ್ಲೇ ಹಸಕ್ಕೆ ಅತಿ ಹೆಚ್ಚು ಧಾರಣೆ ಸಿಗ್ತದೆ, ಅದು ಈ ತೀರ್ಥಹಳ್ಳಿ ಅಡಿಕೆಯಲ್ಲಿ ಬಹಳ ಚೆನ್ನಾಗಿ ಆಗ್ತದೆ. ಹಾಗಾಗಿ ಮತ್ತೆ ಉತ್ತರ ಭಾರತದ ಏನು ವರ್ತಕರಿದ್ದಾರಲ್ಲ ಅವರೆಲ್ಲ ಈ ತೀರ್ಥಹಳ್ಳಿ ತಳಿಗೆ ಹೆಚ್ಚು ಇಷ್ಟಪಡ್ತಾರೆ. ಮತ್ತಿನ್ನು ನೀವು ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಈ ದಕ್ಷಿಣ ಕನ್ನಡ ಸ್ಥಳೀಯ ಅಂತಿದೆ, ಅದು ಈ ಕರಾವಳಿ ಪ್ರದೇಶಕ್ಕೆ ಚೆನ್ನಾಗಿ ಆಗ್ತದೆ. ಅದನ್ನ ಕಾಸರಗೋಡು ಲೋಕಲ್ ಅಂತೂ ಕರೀತಾರೆ. ಮತ್ತೆ ಇನ್ನು ಕರಾವಳಿ ಪ್ರದೇಶಕ್ಕೆ ಇನ್ನೂ ಅನೇಕ ತಳಿಗಳು ಇದ್ದಾವೆ. ಅದರಲ್ಲಿ ಮಂಗಳ ಇದೆ, ಸುಮಂಗಳ ಇದೆ, ಮೋಹಿತ್ ನಗರ್ ಇದೆ, ಇವೆಲ್ಲ ಕರಾವಳಿ ಪ್ರದೇಶಕ್ಕೆ. ಮತ್ತೆ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಚಾಲಿ ಅಡಿಕೆ, ಅವರು ರಾಶಿ ಅಡಿಕೆಕ್ಕಿಂತ ಚಾಲಿ. ಮಂಗಳ ಇದೆ, ಇದು ಬೇಗ ಕಾಯಿ ಬಿಡುವಂತದ್ದು, ಮತ್ತೆ ಹೂ ಗೊಂಚಲು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಹೂಗಳು ಇರ್ತವೆ, ಮತ್ತೆ ಹೆಚ್ಚಿನ ಕಾಯಿ ಕಟ್ಟುವ ಮತ್ತು ಕಡಿಮೆ ಎತ್ತರ ಇರುವಂತಹ ಒಂದು ತಳಿ ಮಂಗಳ. ಇದು ಎಲೆಗಳು ಕೂಡ ಹಚ್ಚ ಹಸಿರಾಗಿರ್ತವೆ, ಮತ್ತೆ ಸರಾಸರಿ ಒಂದು 3 ಕೆಜಿ ಅಷ್ಟು ನಾವು ಚಾಲಿ ಇಳುವರಿಯನ್ನ ಈ ಮಂಗಳದಿಂದ ಪಡೆಯಬಹುದು. ಇನ್ನೊಂದು ಸುಮಂಗಳ ಅಂತ ಇದೆ, ಇದು ಒಂದು ಎತ್ತರವಾದಂತ ತಳಿ. ಇದರಲ್ಲಿ ನೀವು ಪ್ರತಿ ವರ್ಷ ಚಾಲಿ ಅಡಿಕೆ 3-3.5 ಕೆಜಿ ಅಷ್ಟು ಚಾಲಿ ಅಡಿಕೆಯನ್ನ ನಾವು ಪಡೀಬಹುದು. ಮತ್ತೆ ಇದು ಕರಾವಳಿ ಪ್ರದೇಶಕ್ಕೆ ಮತ್ತೆ ಕೇರಳ ಕರ್ನಾಟಕದ ಏನ್ ಕರಾವಳಿ ಪ್ರದೇಶದಲ್ಲಿ ಅಲ್ಲಿ ಈ ತಳಿ ಶಿಫಾರಸು ಮಾಡಿದ್ದಾರೆ. ಮತ್ತೆ ಶ್ರೀಮಂಗಳ ಇದನ್ನು ಸಹಿತ ಕರಾವಳಿ ಪ್ರದೇಶಕ್ಕೆ ಮತ್ತೆ ಕೇರಳ ಮತ್ತು ಕರ್ನಾಟಕದ ಏನ್ ಕರಾವಳಿ ತೀರ ಪ್ರದೇಶಗಳಿದ್ದಾವೆ ಅಲ್ಲೆಲ್ಲ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ಮೋಹಿತ್ ನಗರ ಅಂತಿದೆ, ಇದು ಹೆಚ್ಚಿನ ಇಳುವರಿಯನ್ನು ಕೊಡ್ತದೆ, ಮತ್ತೆ ಇದನ್ನು ಸಹಿತ 3-3.5 ಕೆಜಿ ಅಷ್ಟು ಚಾಲಿ ಇಳುವರಿಯನ್ನು ಪಡೆಯಬಹುದು. ಈ ತಳಿ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಕೃಷಿಯಲ್ಲಿದೆ, ಮತ್ತೆ ಇದು ಕರ್ನಾಟಕ ಮತ್ತು ಕೇರಳದ ಈ ಕರಾವಳಿ ಪ್ರದೇಶಕ್ಕೂ ಸಹಿತ ಇದು ಶಿಫಾರಸು ಮಾಡಲಾಗಿದೆ. ಇನ್ನೊಂದು ತಳಿ ಇದೆ ಸ್ವರ್ಣಮಂಗಳ ಅಂತ, ಇದು ತಳಿನೂ ಸಹಿತ ಗಟ್ಟಿಮುಟ್ಟಾದ ಕಾಂಡ ಹೊಂದಿದೆ, ಮತ್ತೆ ಹೆಚ್ಚಿನ ಇಳುವರಿ ಕೊಡುವ ಸಾಮರ್ಥ್ಯ ಹೊಂದಿದೆ. ಇದಕ್ಕೂ ಸಹಿತ ಪ್ರತಿ ವರ್ಷ 1-3.5 ಕೆಜಿ ಅಷ್ಟು ಚಾಲಿ ಅಡಿಕೆಯನ್ನು ಈ ಗಿಡದಿಂದ ನಾವು ಪಡೆಯಬಹುದು. ಇನ್ನೊಂದು ಶ್ರೀವರ್ಧಿನಿ ಅಂತಿದೆ, ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಸಾಮಾನ್ಯವಾಗಿ ಹಾಲಡಿಕೆಗೆ ಹೆಚ್ಚು ಸೂಕ್ತ. ಇದು ಶ್ರೀವರ್ಧಿನಿ, ಇದೊಂದು 2-2.5 ಕೆಜಿ ಅಷ್ಟು ಇಳುವರಿಯನ್ನು ಒಂದು ಗಿಡದಿಂದ ನೀವು ಪಡೆಯಬಹುದು. ಇನ್ನೊಂದು ಅಸ್ಸಾಂನಲ್ಲಿ ಕಾಹಿಕುಚಿ ಅಂತ ಒಂದು ತಳಿ ಇದೆ, ಅದು ಆ ಪ್ರದೇಶಕ್ಕೆ ಸೂಕ್ತವಾದಂತದ್ದು. ಅವರು ಸಹಿತ 1-3.5-4 ಕೆಜಿ ಅಷ್ಟು ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಇನ್ನು ಕೆಲವು ಈ ಗುಡ್ಗಾಡ್ ಪ್ರದೇಶದಲ್ಲಿ SAS 1, 2, 3 ಅಂದ ಸಿರ್ಸಿ ಅರಕನಟ್ ಸೆಲೆಕ್ಷನ್, ಅವು ಒಳ್ಳೆಯ ತಳಿಗಳು. ಈ ಸಿರ್ಸಿ ಭಾಗ ಮತ್ತು ಅಕ್ಕಪಕ್ಕದ ಎಲ್ಲ ಪ್ರದೇಶಗಳಲ್ಲಿ ಈ ತಳಿಗಳು, ಇದನ್ನ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದವರು ಈ 3 ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಈ CPCRI ನಮ್ಮ ಕಾಸರಗೋಡಿನವರು ಈ ಅನೇಕ ಮಂಗಳ, ಸುಮಂಗಳ, ಶ್ರೀಮಂಗಳ, ಮೋಹಿತ್ ನಗರ ಇವನ್ನೆಲ್ಲವನ್ನು ಅವರು ಬಿಡುಗಡೆಗೊಳಿಸಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯ ನಾನು ಹೇಳಿದೆ ಒಂದು ಈ ಮೈದಾನ ಪ್ರದೇಶಕ್ಕೆ ಸೂಕ್ತವಾದಂತಹದ್ದು. ಅದು ಅಲ್ಲದೆ ಇನ್ನೊಂದು ಈ ನಮ್ಮ CPCRI ಕಾಸರಗೋಡು, ಅದು ಒಂದು ರೀಜನಲ್ ಸ್ಟೇಷನ್ ವಿಟ್ಲಾದಲ್ಲಿದೆ, ಅವರು ಶತಮಂಗಳ, ಮಧುರಮಂಗಳ ಈ ತಳಿಗಳನ್ನು ಸಹಿತ ಈ ಶಿಫಾರಸನ್ನ ಮಾಡಿದ್ದಾರೆ. ಕೆಲವೊಂದು ಸಮಯದಲ್ಲಿ ರೈತರ ಪ್ರಶ್ನೆ ಏನು ಅಂತ ಅಂದ್ರೆ, ಈಗ ಬರೀ ಎತ್ತರದ ತಳಿಗಳನ್ನು ಮಾತ್ರ ನಾವು ನೋಡ್ತಾ ಇದ್ದೀವಿ, ಅದು ಬಿಟ್ಟು ಬೇರೆ ತಳಿಗಳನ್ನ ಏನಾದರೂ ನೋಡಬಹುದಾ ಅನ್ನೋ ಒಂದು ಪ್ರಶ್ನೆ ಇತ್ತೀಚಿನ ದಿನದಲ್ಲಿ ನಾವು ಕೇಳ್ತಾ ಇರ್ತೀವಿ. ಮತ್ತೆ ಕೊಯ್ಲು ಮಾಡ್ಲಿಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ ಇದೆ. ಆ ಕುರಿತಾಗಿ ತಾವೇನು ಹೇಳ್ತೀರಾ ಸರ್? ಇನ್ನು ರೈತರದೇನು ಪ್ರಶ್ನೆ ಏನಂದ್ರೆ, ಎತ್ತರದ ತಳಿಗಳೇ ಇದ್ದಾವೆ, ಗಿಡ್ಡ ತಳಿಗಳೇನಾದ್ರು ಇದ್ದಾವ ಅಂತ ಅವ್ರ ಪ್ರಶ್ನೆ. ಅಂದ್ರೆ ಕುಬ್ಜ ತಳಿಗಳು, ಕುಬ್ಜ ತಳಿಗಳು, ಕರೆಕ್ಟ್ ನೀವು ಕೇಳಿದ್ದು ಕುಬ್ಜ ತಳಿಗಳು. ನಮ್ಮ CPCRI ಸೆಂಟ್ರಲ್ ಪ್ಲಾಂಟೇಶನ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅದು ರೀಜನಲ್ ಸ್ಟೇಷನ್ ವಿಟ್ಲ ಅಂತ ಈಗ ತಾನೆ ಹೇಳಿದ್ನಲ್ಲ, ಅವರು 2 ಕುಬ್ಜ ತಳಿಗಳನ್ನ ಬಿಡುಗಡೆಗೊಳಿಸಿದ್ದಾರೆ. 1 VTLAH 1, ಇನ್ನೊಂದು VTLAH 2 ಅಂತ. ಇವು ಕುಬ್ಜ ತಳಿಗಳು. VTLAH 1 ಇದರದ್ದು ಪೇರೆಂಟ್ಸ್ ಅಂದ್ರೆ ಅದರ ಸಾಮಾನ್ಯವಾಗಿ ತಂದೆ ಯಾರಪ್ಪ ಅಂದ್ರೆ ಹಿರೇಹಳ್ಳಿ ಗಿಡ್ಡ ತಳಿ ಮತ್ತೆ ಸುಮಂಗಳ, ಇವೆರಡನ್ನೂ ಸಂಕರಣ ಮಾಡಿ VTLAH 1 ಈ ತಳಿ ಬಂದಿದೆ. ಇದು ಗಟ್ಟಿಮುಟ್ಟಾದ ಕಾಂಡ ಇದೆ, ಮತ್ತೆ ಚಿಕ್ಕ ಗಿಡಗಳು, ಕುಬ್ಜ ಗಿಡಗಳು, ವಿಶಾಲವಾಗಿ ಹರಡ್ಕೊಂಡಂತ ಎಲೆಗಳು, ಮತ್ತೆ ಭಾಗಶಃ ಜೋತಾಡುವಂತ ಕಿರೀಟ. ಮತ್ತೆ ಈ ಸಂಕರಣ ತಳಿ ವಾರ್ಷಿಕ 1-2.5 ಕೆಜಿಯಿಂದ 3 ಕೆಜಿಯಷ್ಟು ಚಾಲಿ ಅಡಿಕೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಇದನ್ನು ಅಧಿಕ ಮಳೆ ಬೀಳುವಂತಹ ಕೇರಳ ಮತ್ತು ಕರ್ನಾಟಕದ ಪ್ರದೇಶಗಳಿಗೆ ಶಿಫಾರಸು ಮಾಡಿದ್ದಾರೆ. ಇನ್ನೊಂದು VTLAH 2 ಅಂತ ಹೇಳಿದೆ, ಇದು ಸಹಿತ ಇದರ ಪೇರೆಂಟ್ಸ್ ಅಂದ್ರೆ ಇದರ ತಂದೆ ತಾಯಿಗಳು ಹಿರೇಹಳ್ಳಿ ಗಿಡ್ಡ ಮತ್ತು ಮೋಹಿತ್ ನಗರ್, ಈ 2 ತಳಿಗಳ ಸಂಕರಣ ತಳಿ ಇದು VTLAH 2. ಇದು ಸ್ವಾಭಾವಿಕವಾಗಿ ಗಿಡ್ಡ ತಳಿ, ನಾನು ಹೇಳಿದ ಹಾಗೆ ಮಧ್ಯಮ ಗಾತ್ರದ ಕಾಂಡ ಇರ್ತದೆ, ಮತ್ತೆ ಇದು ಅಂಡಾಕಾರದಿಂದ ಇರುವಂತಹ ಕಾಯಿಗಳು ಇದ್ದಾವೆ. ಇದನ್ನು ಸಹಿತ ನಿಮಗೆ 1-2.5-3 ಕೆಜಿ ಅಷ್ಟು ಅಡಿಕೆಯನ್ನು ಕೊಡಲಿಕ್ಕೆ ಸಾಧ್ಯತೆ. ಇದು ವಿಟಿಯಲ್ಲಿ